ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೇ ರಾಜಾನ್. ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ, ಕಮ್ಮಿ ಜಮೀನು ಇದ್ದರೂ 16 ಹಸುಗಳನ್ನು ಸಾಕಿಕೊಂಡಿರುವ ಕೆಕೆ ಕರುಣಾ ಮತ್ತು ಪತ್ನಿ ವಿಲಾಸಿನಿ ಅವರೊಡನೆ ಸಂವಾದ. ಕೆಳಗಿರೆ, ಕೊಡಗು ಜಿಲ್ಲೆಯಲ್ಲಿ ಹಸುಗಳನ್ನು ಸಾಕೋದು ಕಷ್ಟ ಅಂತ ಅನ್ಕೊಂಡು ಬಹಳ ಜನ ಮಾತಾಡೋದಿದೆ. ಎಮ್ಮೆಗಳ ವಿಚಾರ ಉಲ್ಲೇಖ ಮಾಡೋದಾದರೆ ಅದು ಕಷ್ಟ ಬಿಡಿ, ಈಗ ಜನ ಇಲ್ಲ, ಜಾಗ ಇಲ್ಲ, ಏನೆಲ್ಲ ತೊಂದರೆಗಳಂತ ಮಾತಾಡೋದಿದೆ. ಆದರೆ ಇಲ್ಲೊಂದು ಕುಟುಂಬ ಸುಮಾರು 30 ವರ್ಷಗಳಿಂದ ಹಸುಗಳನ್ನು ಅಚ್ಚುಕಟ್ಟಾಗಿ ಸಾಕುವಂಥ ಅಭಿವೃದ್ಧಿ ಆಗಿದ್ದಾರೆ. ಅದು ಎಲ್ಲಿದೆ ಅಂದರೆ ವಿರಾಜಪೇಟೆ ತಾಲೂಕು ಆರ್ಜಿ ಪೆರಂಬಾಡಿ ಗ್ರಾಮದಲ್ಲಿ. ಕೆಕೆ ಕರುಣ ಮತ್ತು ಅವರ ಪತ್ನಿ ವಿಲಾಸಿನಿ ಅವರು ಬಹಳ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಹಸುಗಳನ್ನು ಸಾಕುವಂತ ಬಂದಿದ್ದಾರೆ. ಅವರ ಅನುಭವಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಹಸುಗಳನ್ನು ಇಟ್ಕೊಂಡು ಒಳ್ಳೆ ಅನುಭವಗಳನ್ನು ಪಡೆದುಕೊಂಡರೆ ಅಭಿವೃದ್ಧಿನೂ ಆಗಿದ್ದಾರೆ. ಅವರೇ ಕೈಮುಟ್ಟಿ ಕೆಲಸಗಳನ್ನು ಮಾಡ್ಕೊಂತ ಬಂದಿದ್ದಾರೆ. ಹೀಗಿರೋದ್ರಿಂದ ಸಹಜವಾಗಿ ಹಣ ಉಳಿತಾಯ ಆಗ್ತದೆ, ಅಭಿವೃದ್ಧಿಗೂ ಸಹಕಾರವಾಗ್ತದಲ್ವ? ಶತ್ರುಗಳೇ, ಆಲಿಸ್ಕೊಳ್ಳಿ. ಮನಸ್ಸು ಮಾಡಿದರೆ ಯಾವುದೂ ಕಷ್ಟ ಇಲ್ಲ. ಯಾವ ಪ್ರದೇಶದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇವತ್ತು ನೀವು ಕೃಷಿ ಸಂಗತಿಗಳನ್ನು ಕಾಣ್ತಾ ಇರ್ತೀರಿ. ಕರುಣವರು ಮೂಲತಃ ಎಲ್ಲಿಯವರು ತಾವು? ನಿಮ್ಮ ತಂದೆ ತಾಯಿ ಎಲ್ಲ ಎಲ್ಲಿಯವರು? ಕೇರಳ ಆಲು ಅಂತ ಹೇಳ್ತಾರೆ. ಅಂದ್ರೆ ಅಪ್ಪ ಅಮ್ಮ ಯಾವಾಗ ಬಂದ್ರು ಕೊಡಗಿಗೆ? ಮಕ್ಕಳಾಗಿದ್ದಾಗಲೇ ಬಂದಿದ್ದಾರೆ. ಯಾವ ಸಲುವಾಗಿ ಬಂದಿದ್ರು ನಿಮ್ಮ ತಂದೆ ತಾಯಿ? ಅವರ ಅಜ್ಜ ಅವರೆಲ್ಲ ಇಲ್ಲಿ ಜಾಗ ಮಾಡಿಬಿಟ್ಟು ಇಲ್ಲಿ ಬಂದು ಜಾಗ ತಗೊಂಡು. ಏನು ಓದಿದ್ರಿ ತಾವು? ನಾನು 9ನೇ ಕ್ಲಾಸ್ ಓದಿದ್ರು. ಮತ್ತೆ ಓದಿದ ಬಳಿಕ ಏನು ಕೆಲಸ ಕೈಗೆತ್ಕೊಂಡ್ರಿ ಅಥವಾ ಏನ್ ಕೆಲಸ ಮಾಡ್ಕೊಂತ ಬಂದ್ರಿ? ಇಂತ ಕೃಷಿ ಕೆಲಸಗಳೇ. ಅಂದ್ರೆ ಬೇರೆ ತೋಟದಲ್ಲಿ ಕೆಲಸ ಮಾಡೋದು ಅಥವಾ ನಿಮ್ ತೋಟ ಅಥವಾ ನಿಮ್ ಜಮೀನು ಏನು? ಇದೆಲ್ಲ ತೋಟ ಮಾಡೋದಕ್ಕೆ ಮೊದಲೆಲ್ಲ ಹೊರಗೆ ಹೋಗ್ತಿದೆ, ಮತ್ತೆ ಇದೆಲ್ಲ ತೋಟ ಎಲ್ಲ ಸ್ವಂತ ಮಾಡಿಕೊಂಡು. ಅಪ್ಪ ಅಮ್ಮ ಜೊತೆಲಿ ಕೆಲಸ ಮಾಡ್ಕೊಂತ ಬೆಳೆದ್ರಿ. ನಿಮ್ಮ ಶ್ರೀಮತಿ ಅವರು ಯಾವ ಊರು? ಅವರು ಇಲ್ಲಿ ಸಿದ್ದಾಪುರ. ಅವರು ಸಹ ಕೇರಳದವ್ರ ಅಲ್ವಾ? ಹೌದು. ಯಾವಾಗ ಮದುವೆ ಆಗಿದ್ದು? ಮದುವೆ ಆಗಿ 38 ವರ್ಷ ಆಯ್ತು. 38 ವರ್ಷ ಆದ್ಮೇಲೆ ನೀವು ಒಂದ್ ರೀತಿ ಹೇಳ್ತಾರೆ, ಮದುವೆ ಆದ್ಮೇಲೆ ನಮ್ಮ ಬದುಕೆ ಬದಲಾವಣೆ ಆಯ್ತು, ಆ ಹುಡುಗಿನ ಮನೆಗೆ ಕರ್ಕೊಂಡ್ ಬಂದಿದ್ದು ಅನುಕೂಲ ಆಯ್ತು ಅಂತ ಮಾತಾಡೋದಿದೆ ಕೆಲವೊಂದ್ಸಾರಿ. ಕೆಲವೊಂದ್ಸಾರಿ ಓ ಏನ್ ಆಗೋಗ್ಬಿಡ್ತು ಅಂತ ಅನ್ಕೊಂಡು ಹೇಳೋದಿದೆ. ವಿಲಾಸಿನವರು ಬಂದಿದ್ರಿಂದ ಒಂದ್ ರೀತಿಯಲ್ಲಿ ನಿಮ್ಮ ಮನೆತನ ಬೆಳವಣಿಗೆ ಆಯ್ತು ಅಂತ ನಾವು ಅನ್ಕೊಳ್ಬಹುದಾ? ಹೌದು, ಒಳ್ಳೇದಾಯ್ತು. ಹೇಗಂತ ಹೇಳ್ತೀರಿ? ಎಲ್ಲಾ ಕೆಲಸದಲ್ಲೂ ಸಹಾಯ ಮಾಡ್ತಿದ್ರು. ನಾವು ಕೊಟ್ಟಿಗೆಗೆ ಹೋದಾಗ ಅಮ್ಮ ಹಾಲು ಹಿಂಡ್ತಾ ಇದ್ರು, ಲವ್ ಲವ್ಕಿಂದ ಮಾತಾಡ್ತಾ ಇದ್ರು. ನಾನೇ ಹಾಲು ಹಿಂಡೋದು ಎಲ್ಲ ಹಸುಗಳದ್ದು. ನಮ್ಮ ಯಜಮಾನರು ಮೇವು ಜೋಡಿಸೋದು ಮತ್ತೆ ಹಸುಗಳನ್ನ ಕಟ್ಟಿ ಹಾಕೋದು ಅದೆಲ್ಲ ನೋಡ್ಕೊಳ್ತಾರೆ, ಮತ್ತೆ ಹಾಲನ್ನ ಮಾರಾಟ ಮಾಡ್ಕೊಂಡ್ ಬರೋ ಜವಾಬ್ದಾರಿ ಅಂತ. ಹೀಗೆ 30 ವರ್ಷಗಳಿಂದ ಮಾಡ್ಕೊಂತ ಬಂದ್ರಿ. ಮೊದಲು ಎಂತ ಹಸು ತಗೊಂಡ್ರಿ? ಮೊದಲು ಜರ್ಸಿನೇ ಒಂದೇ ತಗೊಂಡಿದ್ದು, ಮತ್ತೆ ಅದಕ್ಕೆ ಕರಗಳಾಯ್ತು, ಮತ್ತೆ ಮಧ್ಯ ಮಧ್ಯ ಒಂದೊಂದು ತಗೊಳಕ್ಕೆ ಶುರು ಮಾಡೋದು. ಹಾಗೆ ಹೆಚ್ಚು ಹಸುಗಳು ಹೆಚ್ಚಿಗೆ ಹಾಲು ಕೊಡ್ತಾವ ಅಂತ ಅನ್ಕೊಂಡು ಅದನ್ನು ಪ್ರಯೋಗ ಮಾಡಿದ್ರೆ ತಗೊಂಡ್ರೆ ತಗೊಂಡು ಅದು ಏನು ಸರಿ ಆಗಲಿಲ್ಲ. ಇಲ್ಲಿ ಕೊಡಗಿಗೆ ಅಷ್ಟು ಒಳ್ಳೇದಾಗಲ್ಲ. ಅದು ಹೆಚ್ಚ ಹಸುಗಳನ್ನ ಎಷ್ಟು ವರ್ಷ ಸಾಕಿದ್ರಿ, ಎಷ್ಟು ಸಾಕಿದ್ರಿ? ಒಂದು 3-4 ತಂದು ನೋಡುದು, ಅದೆಲ್ಲ ಅಭಿವೃದ್ಧಿ ಆಗಿಲ್ಲ. ಅದು ನೋಡ್ತಾ ನೋಡ್ತಾ ಹೊಂಟೋಗ್ಬಿಟ್ವಾ? ಹೌದು. ಮತ್ತೆ ಹಾಲನ್ನು ಅಷ್ಟೇನು ರುಚಿ ಇರೋದಿಲ್ಲ ಅಂತ ಕೆಲವೊಬ್ರು ಮಾತಾಡೋದಿದೆ. ರುಚಿ ಇರೋಲ್ಲ, ಹಾಲು ತೆಳ್ಳಗೇನು ಇರುತ್ತೆ, ಗಟ್ಟಿ ಇರೋಲ್ಲ. ಅದು ತಗೊಳ್ಳೋರು ಇಷ್ಟಪಡೋದಿಲ್ಲ. ಪಡೋದಿಲ್ಲ. ಮತ್ತೆ ವಿಪರೀತ ತಿಂತವಲ್ವಾ? ವಿಪರೀತ ತಿಂತವೆ. ಅತಿಯಾಗಿ ಮಳೆ ಬಂದ್ರೂ ಕಷ್ಟ, ಬಿಸಿಲಿದ್ರು ಕಷ್ಟ. ಹೌದು. ಹಂಗಾಗಿ ಈಗ ಜರ್ಸಿ ಕ್ರಾಸ್ ಹಸುಗಳನ್ನ ಸಾಕೊಂತ ಬಂದಿದ್ರಿ, ವರ್ಷ ವರ್ಷಕ್ಕೂ ಹೆಚ್ಚಿಗೆ ಮಾಡ್ಕೊಂತ ಬಂದ್ರಿ ಅಲ್ವಾ? ಹೌದು. ಮೊದಲನೆಲ್ಲ ಒಂದು 10 ಹಸು ಎಲ್ಲ ಕರಿಯಾಗಿತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. 10 ಹಸುಗಳ ಹಾಲಿಂಡವ ಇದ್ವಾ? ಇದು ಯಾಕೆ ಕಡಿಮೆ ಮಾಡಿದ್ರಿ? ನೋಡಕ್ಕೂ ಕಷ್ಟ ಆಯ್ತು, ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ ಬಂದ್ವಿ. ಎಷ್ಟು ವಯಸ್ಸು ತಮ್ದು? 70 ಕಳೆದಿತ್ತು ನೋಡಿ. ಸುಮಾರು 40ನೇ ವಯಸ್ಸಿರುವಾಗ ಶುರು ಮಾಡಿಕೊಂಡ್ರೆ ಈಗ 70, 30 ವರ್ಷಗಳ ಕಾಲ ಚೆನ್ನಾಗಿ ದುಡಿಮೆ ಮಾಡಿದ್ರೆ ಹಸುಗಳು ನಿಮ್ಮನ್ನ ಅಭಿವೃದ್ಧಿ ಪಡಿಸಿದವೆ. ಅವು ಒಂದ್ ರೀತಿ ಲಕ್ಷ್ಮಿನೇ ಅಲ್ವಾ? ಹೇಳಿ, ಒಂದೊಂದು ಹಸು ಎಷ್ಟು ಹಾಲು ಕೊಡ್ತಾ ಇದೆ? 10-12, 13 ಒಪ್ಪತ್ತಿಗೆ? ಒಂದ್ ದಿನಕ್ಕೆ ಕೆಲವೊಂದು ಒಪ್ಪತ್ತಿಗೆ 15 ಕೊಡೋದು ಇರುತ್ತೆ. ಮತ್ತೆ ಕರುಗಳನ್ನು ಮಾರಾಟ ಮಾಡ್ಕೊಂಡ್ ಬಂದಿದ್ರಲ್ವಾ? ಹೌದು. ಮೊದ್ಲೆಲ್ಲ ಪರಿಸ್ಥಿತಿ ಹೇಗಿತ್ತು? 1 ಲೀಟರ್ ಹಾಲಿಗೆ ಏನು ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ರಿ? ಶುರುವಲ್ಲಿ 8 ರೂಪಾಯಿ ಇದೆ, ಮತ್ತೆ ಜಾಸ್ತಿ ಬಂತು, ಈಗ 40 ಇದೆ. ಏನು ನೀವು ಹಾಲು ಕೊಡ್ತಾ ಇದೀರಲ್ಲ, ದುಡ್ಡು ಏನು ಸಮಸ್ಯೆ ಇಲ್ಲ, ಮತ್ತೆ ಇಷ್ಟಪಟ್ಟು ತೆಗೆದುಕೊಳ್ತಾರೆ ಜನ ಅಲ್ವಾ? ತೆಗೆದುಕೊಳ್ತಾರೆ. ಅದೇ ಗ್ರಾಹಕರು ಇಷ್ಟಪಟ್ಟು ತೊಳ್ತಿದ್ರೆ ಹೊಸಬ್ರು ಹುಟ್ಕೊಳ್ತಿದ್ದಾರೆ. ಹೇಗೆ ಹೊಸಬರು ತಗೊಳ್ತಾರೆ? ಹಳೆಯವರೇ ಸುಮಾರು ಜನ ಇದ್ದಾರೆ, ಜಾಸ್ತಿ ಹಳೆ ಜನಗಳೇ. ಎಷ್ಟು ಜನಗಳಿಗೆ ಕೊಡ್ತಿರಬಹುದು, ಎಷ್ಟು ಕುಟುಂಬಗಳಿಗೆ ಹಾಲು ಹೋಗುತ್ತೆ? ಈಗೊಂದು 40 ಕುಟುಂಬ ಇರಬಹುದು. ಮೊದಲು ಬಸ್ ನಲ್ಲಿ ಹೋಗ್ತಾ ಇದ್ರಿ, ಆಮೇಲೆ ಸೈಕಲ್, ಆಮೇಲೆ ಏನೇನಾಯ್ತು ಹೇಳಿ. ಫಸ್ಟ್ ಬ್ಯಾಗಲ್ಲಿ ತಗೊಂಡು ಬಸ್ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಸುತ್ತಕೊಂಡು ಕೊಡ್ತಿದ್ದೆ. ಆಗಲ್ಲ ಸಾಲು ಸ್ವಲ್ಪ ಕಮ್ಮಿ ಇರ್ತಿದ್ದು, ಮತ್ತೆ ಜಾಸ್ತಿ ಆದ್ಮೇಲೆ ಮತ್ತೆ ಸೈಕಲ್ ಆಯ್ತು, ಮತ್ತೆ ಸ್ಕೂಟರ್ ಅಲ್ಲಿ ತಗೊಂಡೋದೆ, ಮತ್ತೆ ಆಟೋದಲ್ಲಿ, ಈಗ ಓಮಿನಲ್ಲಿ ತಗೊಂಡೋಗ್ತೇನೆ. ವಿರಾಜಪೇಟೆಗೆ ಹೆಚ್ಚು ಹಾಲು ಹೋಗೋದು ನಿಮ್ದಲ್ವಾ? ಹೌದು, ಎಲ್ಲ ವಿರಾಜಪೇಟೆ. ಅವರೇ ಬಾಟ್ಲು ಕೊಡ್ತಾರೆ ಅಥವಾ ನಿಮ್ದೇ ಬಾಟ್ಲು ಇರ್ತಾವ? ಹೇಗೆ? ನಾವೇ ತಗೊಂಡು ಜಾಸ್ತಿ, ಕೆಲವರು ಕೊಡ್ತಾರೆ ಒಳ್ಳೊಳ್ಳೆ ಬಾಟ್ಲು ತೆಗೆದು ಅದರಲ್ಲೇ ಕುಡಿಯಿಂದ, ಆಗಿಲ್ಲದವರು ಹತ್ರ ನಾವೇ ತಗೊಂಡೋಗಿ ಬಿಡೋದು. ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬೇಕಂತ ನಿಮ್ಗೆ ಗೊತ್ತಿರುತ್ತೆ, ನೋಡ್ಕೊಂಡು ಕೊಟ್ಟು ಆಮೇಲೆ ಅವರು ತೊಳೆದು ನೀಟಾಗಿ ಕೊಟ್ಬಿಡ್ತಾರೆ ಅಥವಾ ಇಲ್ಲಿ ಮತ್ತೆ ನೀವೊಂದ್ಸಾರಿ ತೊಳಿತೀರಿ? ಹೇಗೆ? ಅವ್ರು ತೊಳೆದ್ರು ಇಲ್ಲಿ ನಾವೊಂದ್ಸಾರಿ ತೊಳಿತೀವಿ. ಬಿಸಿನೀರಲ್ಲಿ ತೊಳಿತೀರಾ ಅಥವಾ ಹೇಗೆ? ಬಿಸಿನೀರಲ್ಲಿ. ನಿಜ, ಹಾಲು ಚೆನ್ನಾಗಿರೋದ್ರಿಂದ ಬೇಡಿಕೆ ಇದೆ, ಮತ್ತೆ ನಿಮ್ಮ ವ್ಯವಹಾರ ಚೆನ್ನಾಗಿ ಸಾಕ್ತಾ ಇದಲ್ವಾ? ಹೌದು. ಹಸುಗಳನ್ನ ಸಾಕುವ ಕೆಲಸ ಕೌಶಲ್ಯ ಸುಮ್ ಸುಮ್ಮನೆ ಎಲ್ಲರಿಗೂ ಬರೋದಿಲ್ಲ. ಎಷ್ಟೋ ಕೊಟ್ಟಿಗೆಗಳಲ್ಲಿ ಮನೆಗಳಲ್ಲಿ ನೋಡ್ತೀವಿ, ಬಡಕಲು ಬಡಕಲಾಗಿ ಕಾಣ್ತವೆ, ಹಾಲೇ ಸರಿಯಾಗಿ ಸಿಗಲ್ಲ. ನಿಮ್ ಕೊಟ್ಟಿಗೆಯಲ್ಲಿ ನೋಡಿದ್ವಿ, ಹೇಳಿ ಎಷ್ಟು ತೋಟ ಇದೆ, ಎಷ್ಟು ಗದ್ದೆ ಅಥವಾ ಖಾಲಿ ಜಾಗ ಇದೆ? ಗದ್ದೆ 2.80 ಇದೆ, ತೋಟ 1 ಎಕರೆ. ಇಷ್ಟರಲ್ಲೇ ನೀವು ಹಸಿ ಹುಲ್ಲನ್ನ ಬೆಳ್ಕೊಂತೀರಿ, ಮತ್ತೆ ಸಾಲದಕ್ಕೆ ಅಕ್ಕಪಕ್ಕದ ತೋಟಗಳಲ್ಲಿ ಹೋಗಿ ಹುಲ್ಲನ್ನ ಕೊಯ್ಕೊಂಡು ಬರ್ತೀರಲ್ವಾ? ಹೌದು. ಒಣ ಹುಲ್ಲನ್ನ ತಗೊಳ್ತೀರಾ? ತಗೊಳ್ತಾ ಇದ್ದೆ, ಈ ವರ್ಷ ತಗೊಂಡಿಲ್ಲ. ಅಂತೂ ತಗೊಳ್ಳೋದು ಕಮ್ಮಿ, ರೇಟು ತುಂಬಾ ಜಾಸ್ತಿ ಅಲ್ಲ. ಎಲ್ಲ ಖರ್ಚು ಮಾಡಿದ್ರೆ ಉಳಿಯೋದು ಕಡಿಮೆ ಆಗ್ಬಿಡುತ್ತಲ್ವಾ? ಆಗ್ಬಿಡುತ್ತೆ. ಮತ್ತೆ ಅಕ್ಕಿ ಗಂಜಿ ಕೊಡ್ತೀರಿ, ಪಶು ಆಹಾರ ಕೊಡ್ತೀರಿ, ಅದ್ರ ಬಗ್ಗೆ ಹೇಳಿ. ಅದೇ ಗಂಜಿ ಒಂದು 5 ಕೆಜಿ ನುಚ್ಚಾಕಿ ತಂದ್ಬಿಟ್ಟು ಅದು ಗಂಜಿ ತರ ಬೇಯಿಸ್ಬಿಟ್ಟು ಅದು ಜಾಸ್ತಿ ಕೊಟ್ರೆ ಹಸುಗಳಿಗೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಜಾಸ್ತಿ ಕೊಡೋಲ್ಲ. ಫೀಡು ತಿಂಗಳಿಗೆ 10-15 ಚೀಲ ಎಲ್ಲ ಆಗುತ್ತೆ, 50 ಕೆಜಿಗೆ 1,300 ರೂಪಾಯಿ. ಇಷ್ಟು ಹಾಲು ಕೊಡೋ ಹಸುವಿಗೆ ಇಷ್ಟು ಫೀಡು ಅಥವಾ ಇಷ್ಟು ಪಶು ಆಹಾರ, ಇಷ್ಟು ಗಂಜಿ ಅಂತ ಲೆಕ್ಕಾಚಾರ ಮಾಡಿಕೊಡ್ತೀರಾ? ನಾವು ಕೊಡೋದು ಈಗ 10-15 ಕೆಜಿ ಕೊಡ್ತೀವಿ ಒಂದೊತ್ತು ಅಷ್ಟೇ, ಎಲ್ಲದಕ್ಕೂ ಸೇರಿ ಅಕ್ಕಿ ಅದು ಬೇರೆ ಇದೆ. ಒಂದು ಅನುಭವದ ಮೇಲೆ ನೋಡ್ಕೊಂತ ಕೊಟ್ಕೊಳ್ತಾ ಹೋಗ್ತೀರಿ ಅಲ್ವಾ? ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹಾಲು ಹಿಂಡ್ತೀರಿ, ಮತ್ತೆ ಏನ್ ಕೊಡ್ತೀರಿ, ಮತ್ತೆ ಎಲ್ಲಿವರೆಗೂ ಹೊರಗಡೆ ಬಿಟ್ಟು ಮೇಯಿಸ್ತೀರಿ, ಮತ್ತೆ ಮಧ್ಯಾಹ್ನ ಸಾಯಂಕಾಲ ಏನೇನು ಕೊಡೋದೆಲ್ಲ ಹೇಳಿ. ಹಾಲು ಬೆಳಿಗ್ಗೆ 1-3 ಗಂಟೆ ಎಲ್ಲ ಕರಿತೀವಿ, ಕರೆದು ಬಿಟ್ಟು ಮತ್ತೆ 8-9 ಗಂಟೆ ಆಗುತ್ತೆ, ಗಂಜಿ ಎಲ್ಲ ಫೀಡ್ ಎಲ್ಲ ಕೊಡೋದು, ಮತ್ತೆ ತಂದು ಹೊರಗೆ ಕಟ್ತೀವಿ, ಮತ್ತೆ ಪುನಃ 12:30 ಆದಾಗ ಪುನಃ ಕಟ್ಬಿಟ್ಟು ಗಂಜಿ ಎಲ್ಲ ಕೊಟ್ಬಿಟ್ಟು ಹುಲ್ಲು ಹಾಕೋದು. ಮತ್ತೆ ಸಾಯಂಕಾಲ ಅಥವಾ ರಾತ್ರಿ ಏನು ಫೀಡು ಗೀಡು ಏನು ಕೊಡಲ್ಲ? ಇಲ್ಲ ಇಲ್ಲ, ಬೆಳಿಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಅದು, ಸಾಯಂಕಾಲ ಕೊಡ್ತಾ ಇದ್ದಿದ್ದು ಮಧ್ಯಾಹ್ನ ಮಾಡಿದ್ದು. ಕೆಲವೊಬ್ರು ಹಾಲು ಹಿಂಡೋದಕ್ಕಿಂತ ಮುಂಚಿತವಾಗಿ ಕೊಡ್ತಾರೆ, ಅಥವಾ ನೋಡಿಕೊಂಡು ಹಾಲು ಚೆನ್ನಾಗಿ ಬರಬೇಕಂತ ಅನ್ಕೊಂಡು 1 ಗಂಟೆ ಮುಂಚಿತವಾಗಿ ಕೊಟ್ಟು ಹಾಲು ಕರೆಯೋದಿದೆ. ನಾವು ಹಾಲು ಕರೆದ ಮೇಲೆ ಕೊಡೋದು, ಕರೆದ್ಮೇಲೆ ಮತ್ತೆ ತುಳಿದೀವಿ ಹಸುಗಳನ್ನ. ನಾನು ತುಳಿಯೋದಿಲ್ಲ, ತುಳಿಯೋದು ನೋಡೋಣ ಅವರು ಏನೇನು ಮಾತಾಡ್ತಾರೆ, ಆಮೇಲೆ ಮಾತಾಡ್ಸೋಣ. ಅವ್ರ ಜವಾಬ್ದಾರಿ, ಅವರ ಅಕ್ಕರೆ ಆರೈಕೆ ಇವೆಲ್ಲ. ಒಟ್ಟು ಬೆಳಗ್ಗೆ ಮತ್ತು ಮಧ್ಯಾಹ್ನ ಗಂಜಿ ಮತ್ತು ಪಶು ಆಹಾರ ಕೊಟ್ಬಿಡ್ತೀರಿ, ಸಾಯಂಕಾಲ ಹಸಿರು ಮೇವು ಅದನ್ನೆಲ್ಲ ಕೊಟ್ಕೊಂಡು ಹೋಗ್ತಿರಲ್ವಾ? ನಿಮ್ದೇ ಆದ ಖಾಲಿ ಜಾಗ 2 ಎಕರೆ 80 ಸೆಂಟ್ಸ್ ಇದೆ, ಅದರಲ್ಲಿ ಬೇರೆ ಬೇರೆ ಗಿಡ ಮರಗಳನ್ನು ಕಾಫಿಯನ್ನು ಹಾಕೊಂಡಿದ್ರೆ ಸ್ವಲ್ಪ ಕಾಫಿ ಹಾಕಿದೀವಿ, ಕಾಫಿ ಅಡಿಕೆ ಗಿಡ ಎಲ್ಲ ಹಾಕಿದೀವಿ, ಮತ್ತೆ ನೇಪೇರ್ ಹುಲ್ಲು ಅದು ಇದಂತ ಹಾಕೊಂಡಿದ್ದೀರಲ್ವ? ಬಿಟ್ಟು ಸಾಕುವಾಗ ಎಲ್ಲೆಲ್ಲಿ ಕಟ್ತೀರಿ? ಇಲ್ಲೇ ಹತ್ರದಲ್ಲಿ ನಮಗದಲ್ಲೇ ಕಟ್ಟುವುದು, ಮತ್ತೆ ಇಲ್ಲಿ ಸ್ವಲ್ಪ ನಡೆದ ಬಿಟ್ಟು ಇರೋ ಜಾಗ ಎಲ್ಲ ಇದೆಲ್ಲ ಅಲ್ಲೆಲ್ಲ ತಗೊಂಡು ಕಟ್ಟುವುದು, ಅವ್ರನ್ನ ಕೇಳ್ಬಿಟ್ಟೆ ಕಟ್ಟುವುದು. ಬಾಯಿ ಸರಿ ಇದ್ರೆ ಎಲ್ಲದೂ ಸರಿ ಇರುತ್ತೆ, ಬಾಯಿ ಕೆಟ್ಟರೆ ಎಲ್ಲದು ಕೆಟ್ಬಿಡುತ್ತಲ್ವಾ? ಹೌದು ನೋಡಿ, 30 ವರ್ಷಗಳಿಂದ ನೀವು ಸಾಕಂತ ಬಂದಿದ್ರಿ, ಇದರ ಅರ್ಥ ಅದರಲ್ಲಿ ಅನುಕೂಲ ಆಗಿದೆ ಮತ್ತೆ ತೊಂದರೆ ಇಲ್ಲದೆಲ್ಲ ನಿಭಾಯಿಸ್ಕೊಂತ ಬಂದಿದ್ರಿ. 7 ಬೀಳುಗಳು ಇದ್ದಿದ್ದೆ, ಹಾಲನ್ನ ಮಾರಾಟ ಮಾಡೋದ್ರ ಜೊತೆಗೆ ಕರುಗಳನ್ನ ಕಡಸಗಳನ್ನು ಕೊಟ್ಟಿದ್ದೀರಲ್ವಾ? ಹೇಳಿ, ಹಸು ಸಾಕೋದ್ರಿಂದ ನೀವು ಹೇಗೆ ಅಭಿವೃದ್ಧಿ ಆಗಿದ್ರಿ, ಏನು ಅಭಿವೃದ್ಧಿ ಮಾಡ್ಕೊಂಡಿದ್ದೀರಿ? ಅಭಿವೃದ್ಧಿ ಅಂದ್ರೆ ನಮ್ಮದು ಫುಲ್ ಖರ್ಚುಗಳೆಲ್ಲ ಅದರಲ್ಲಿ ಆಗೋಯ್ತದೆ. ಜೀವನ ನಿರ್ವಹಣೆಗೆ ಹಾಲಿನಲ್ಲಿ ಅನುಕೂಲ ಆಗಿದೆ, ಮತ್ತೆ ಮನೆ ಕಟ್ಸ್ಕೊಂಡಿದ್ರಿ, ವ್ಯಾನ್ ತೆಗೆದುಕೊಂಡಿದ್ದೀರಿ, ಇನ್ನು ಬೇರೆ ಬೇರೆದಕ್ಕೆಲ್ಲ ಹಣ ಬಳಕೆ ಆಗಿದೆ ಅಲ್ಲ? ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಅನುಕೂಲವೇ. ಈಗ ನೋಡಿ, ನೀವಿಬ್ರು ಕೆಲಸ ಮಾಡೋದನ್ನ ನೋಡಿದ್ರೆ 4 ಜನ ಆಳುಗಳು ಮಾಡಿದಷ್ಟು ಸಮ ಆಗ್ತದೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಗೊಬ್ಬರನು ವರ್ಷ ನೀವು ಬಳಕೆ ಮಾಡಿಕೊಂಡು ಮಾರಾಟ ಮಾಡ್ತಿರಲ್ವಾ? ಮಾರಾಟ ಮಾಡ್ತೀವಿ, 20 ಟ್ರ್ಯಾಕ್ಟರ್ ಅಷ್ಟೆಲ್ಲ ಸಿಗ್ತದೆ, ಅದರಲ್ಲಿ ದುಡ್ಡು ಹಾಲಿನ ದುಡ್ಡು ಇದೆಲ್ಲ ಅನುಕೂಲ. ನೋಡೋಣ ಕರುಣ್ ಅವರೇ, ನಿಮ್ಮ ಶ್ರೀಮತಿ ಅವರು ಮಾತಾಡ್ತಾರೆ, ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಬನ್ನಿ ಅಮ್ಮ, ನೀವು ಕೊಟ್ಟಿಗೆಯಲ್ಲಿ ಹಾಲು ಹಿಂಡ್ತಾ ಇದ್ರಿ, ಹೇಳ್ತಾ ಇದ್ರಿ ನಾನೇ ಕರೆಯೋದು, ನಮ್ಮ ಯಜಮಾನರು ಎಲ್ಲ ಮೇಯಿಸೋದು ಕಟ್ಟ ಹಾಕೋದು ಇದನ್ನೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡು. ನೀವು ಏನು ಓದಿದ್ರಿ? 5ನೇ ಕ್ಲಾಸ್ ತನಕ. ಎಲ್ಲಿ ಓದಿದ್ರಿ? ಸಿದ್ದಾಪುರದಲ್ಲಿ. ನಿಮ್ಮ ತಂದೆ ತಾಯಿಗಳ ಹಿನ್ನೆಲೆ, ಅವರು ಕೃಷಿ ಕುಟುಂಬದವರ ಹೇಗೆ? ಅದೇ, ನಮ್ಮ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ರು ತಂದೆ ತಾಯಿಯವರು, ಮತ್ತೆ ನಮ್ಮನ್ನೆಲ್ಲ ಅಲ್ಲಿ ಓದಿಸಿ ಸಿದ್ದಾಪುರದಲ್ಲಿ ಮಾಡಿದ್ರು. ನೀವು ಚಿಕ್ಕವರಿದ್ದಾಗ ಕೃಷಿ ಕೆಲಸ ಕಲ್ತಿದ್ದು ಅಥವಾ ಹಸುಗಳ ಒಡನಾಟ ಇದ್ದದ್ದು? ಇಲ್ಲ, ನಮಗೆ ಅದೇನಿತ್ತಿಲ್ಲ, ಜಾಗ ಎಲ್ಲ ಕಮ್ಮಿ ಇತ್ತು, ಹಸುಗಳೇನು ಸಾಕ್ತಿತ್ತಿಲ್ಲ. ಇಲ್ಲಿ ಬಂದಾಗ ಮದುವೆ ಆದ ಬಳಿಕ ಎಷ್ಟು ವರ್ಷದ ನಂತರ ಹಸುಗಳನ್ನ ಸಾಕ್ಲಿಕ್ಕೆ ಶುರು ಮಾಡಿದ್ರಿ? ನಾನು ಬರುವಾಗಲೇ ಇಲ್ಲಿ ದನ ಕರು ಎಲ್ಲ ಇತ್ತು, ಆಮೇಲೆ ಈಗ ಜಾತಿ ಹಸುಗಳನ್ನ ನಾನು ಬಂದ ಮೇಲೆ ಸಾಕ್ತಾ ಇದ್ದೀನಿ. ಈಗ ನೀವು ನಿಮ್ಮ ತವ್ರ ಮನೆಯಲ್ಲಿ ಹಸುಗಳನ್ನ ನೋಡ್ಕೊಂಡಿಲ್ಲ, ಸಗಣಿನ ತೆಗಿಯಕ್ ಹೋಗಿಲ್ಲ, ಹಾಲನ್ನು ಕರಿಯಕ್ ಹೋಗಿಲ್ಲ, ಹಾಲನ್ನು ಕುಡಿದ್ರಿ ಮಾತ್ರ ಅಷ್ಟೇ ಅಲ್ವಾ? ಅಷ್ಟೇ. ಇನ್ನು ಹಸುಗಳ ಮೈ ಮುಟ್ಟಿಲ್ಲ, ಹಸುಗಳ ಮೈ ತೊಳೆದಿಲ್ಲ, ಇದೇನು ಅನುಭವ ಇಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಹೇಗೆ ಅನಿಸ್ತು, ಹೇಗೆ ನೀವು ಪಳಗಿದ್ರಿ? ಇಲ್ಲಿ ಬಂದ ಮೇಲೆನೆ ಎಲ್ಲ ಕೆಲಸನೂ ನಾನು ಕಲ್ತಿರೋದು. ಇಷ್ಟಪಟ್ರೆ ಎಲ್ಲದು ಕಲೀಲಿಕ್ಕೆ ಅವಕಾಶ ಆಗುತ್ತಲ್ರಮ್ಮ? ಅದೇ ಅದೇ, ನಾವು ಅವಾಗ ಗದ್ದೆ ಮಾಡ್ತಾ ಇದ್ರು, ಭತ್ತ ಎಲ್ಲ ಇದ್ ಮಾಡಿ, ಅವಾಗ ಭತ್ತ ಬೇಯಿಸಕ್ಕೂ ಗೊತ್ತಿತ್ತಿಲ್ಲ, ಎಲ್ಲ ಅತ್ತೆಯವರು ಕಲಿಸಿ ಎಲ್ಲ ಕೊಟ್ಟು. ಅಂದ್ರೆ ಈಗ ಹಸು ಸಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಅತ್ತೆಯವರು ಮಾವರು ಇದ್ರ? ಇಲ್ಲ, ಅತ್ತೆ ಇದ್ರು, ಅಂದ್ರೆ ಅತ್ತೆ ಕೆಲಸಕ್ಕೆ ಇದೇನು ಬರ್ತಾ ಇತ್ತಿಲ್ಲ, ನಾವೇ ಮಾಡೋದು. ನೀವಿಬ್ರೇ ಒಳ್ಳೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂತ ಬಂದಿದ್ರಿ, 5-10 ಹಸುಗಳಿದ್ರು ನೀವೇ ಹಾಲ್ ಕರಿತಿರಲ್ವ? ನಾನೇ ಕರೀನು. ಕೈ ನೋವಾಗತ್ತೆ, ಮೈ ನೋವಾಗತ್ತೆ ಅನ್ನತ್ತಾರ? ಕೈ ನೋವೆಲ್ಲ ಇದೆ ಸರ್, ಇವಾಗ ಕೈ ನೋವು ಕಾಲು ನೋವು ಎಲ್ಲ ಇದೆ. ಕರುಣ್ ಅವ್ರಿಗೆ ಎಷ್ಟು ವಯಸ್ಸು, ನಿಮಗೆ ಎಷ್ಟು ವಯಸ್ಸು? ನನಗೆ 62 ವರೆಗೆ. ಅದೇ, ಅವರಿಗೆ 70 ಕಳೆಯಿತು ಈಗ. ಅದೇ, ಒಂದು 50 ಆದ್ಮೇಲೆ ಸಣ್ಣ ಸಣ್ಣದಾಗಿ ಶುರುವಾಗ್ತವೆ, ಆದ್ರೂ ಬಿಡಬಾರ್ದು ಅದು. ಪ್ರೀತಿಯಿಂದ ನೀವು ಏನು ಕಲಿತಾಗ ಅದನ್ನ ಬಿಡಕ್ಕೂ ಆಗಲ್ಲ. ಮತ್ತೆ ಜೊತೆಗೆ ನಿಮಗೆ ಆದಾಯದ ಮೂಲನೂ ಇದೆ ಹಸು ಸಾಕೋದ್ರಿಂದ ಅಲ್ವಮ್ಮ? ಅದೇ ಅದೇ ಇದೆ ನಮಗೆ, ನಾವು ಹಾಲದ ಇದೆಲ್ಲ ಖರ್ಚು ಮಾಡಿದ್ರು ನಮಗೆ ಸಗಣಿದು ಬಾಕಿ ಬರುತ್ತೆ. ಸಗಣಿ ಲಾಸ್ಟಿಗೆ ಕೊಟ್ರೆ ಅದರಲ್ಲಿ ನಮಗೆ ಸ್ವಲ್ಪ ಬಾಕಿ ಬರೋದು. ಇಲ್ಲ, ಹಾಲನ್ನೆಲ್ಲ ಉಳಿಯುತ್ತದೆ. ಉಳಿಯೋದಂದ್ರೆ ನಮಗೆ ಉಳಿಸಕ್ಕೆ ಅಷ್ಟಿಲ್ಲ, ನಮ್ಮ ಮನೆ ಖರ್ಚು ಎಲ್ಲ ಕಲಿದು. ಮನೆ ಖರ್ಚು ಅಂದ್ರೆ ಏನು ಕಡಿಮೆ ಇರಲ್ಲ, ದಿನನಿತ್ಯ ಬರೀ ಏನು ಸಾರು ಊಟ ಮಾಡೋಕ್ಕಾಗಲ್ಲ, ನೀವು ಬಾಡು ಊಟನೂ ಮಾಡಬೇಕು, ಇನ್ನು ಓಡಾಡಬೇಕು, ಬಟ್ಟೆ ಬರೇ ಮತ್ತೊಂದು ಮಗದೊಂದು, ಮತ್ತೆ ಮನೇನು ಕಟ್ಸ್ಕೊಂಡಿದ್ರಿ ಅಲ್ವಾ? ಅಲ್ಲ, ನಾವು ಸಂಘದಿಂದ ಸಾಲ ತಗೊಂಡ್ರು ನಮಗೆ ಕಟ್ಟಕ್ಕೆ ಅಂತ ಒಂದು ಇದಿರುತ್ತಲ್ಲ ಸರ್, ಅದರಿಂದ ನಮಗೆ ಧೈರ್ಯದಲ್ಲಿ ತಗೊಳ್ಬಹುದು. ಹೇಳಿ, ನೀವು ಮಹಿಳೆಯಾಗಿ ಹಸುಗಳನ್ನ ಸಾಕೋದ್ರಲ್ಲಿ ಹೆಣ್ಮಕ್ಳು ಎಷ್ಟು ಆಸಕ್ತಿ ತೆಗೆದುಕೊಳ್ಬೇಕು, ಏನು ಅನುಕೂಲ ಅಂತ ಹೇಳ್ತೀರಿ? ಒಳ್ಳೆ ಅನುಕೂಲ ಇದೆ ಸರ್, ಆದಾಗಾದ್ರೆ ಇವಾಗಲ್ದ ಹೆಣ್ಮಕ್ಳೇನು ಇದಕ್ಕೆ ನಿಲ್ಲೋದಿಲ್ಲ ಅಂತ. ಇವಾಗ ಯಾರು ಹಸು ಬೇಡ ಬೇಡ ಅಂತ ಹೇಳ್ತಾರೆ, ಅದು ಹಸು ಸಾಕೋಣ ಅಂತ ಯಾರು ಹೇಳಕ್ಕಿಲ್ಲ. ಅಲ್ಲ, ಅಂತವ್ರು ಇರೋದ್ರಿಂದ ನಿಮ್ಮಂತವ್ರಿಗೆ ಅನುಕೂಲ ಬಿಡಿ. ಅದೇ ಅದೇ, ಈಗ ಎಲ್ಲರೂ ಹಸು ಸಾಕಕ್ ಹೋದ್ರೆ ನಿಮ್ಮಂತರು ಹಸು ಸಾಕಿ ಹಾಲು ಎಲ್ಲಿ ಮಾರಾಟ ಮಾಡ್ಬೇಕಲ್ವಾ? ಅದೇ ಅದೇ, ಎಲ್ಲ ಕಷ್ಟನೇ ಈಗ, ಇಲ್ಲ ಅಂದ್ರು ಈಗ ಹಳೆ ನಾವು ಎಲ್ಲ ಕಷ್ಟಪಟ್ಟಂಗೆ ಈಗ ಮಕ್ಕಳೇನು ಕಷ್ಟಪಡೋದಿಲ್ಲ. ಹಾಲು ಹಿಂಡುವಾಗ ಕೆಲವೊಂದು ಹಸುಗಳು ಕಾಲು ಕಟ್ಟಬೇಕು, ಕೆಲವೊಂದು ಹಸುಗಳ ಬಾಲ ಕಟ್ತಾ ಇದ್ರಿ, ಹೇಳಿ ಅದೇ ಬಾಲ ಕಟ್ಟೋದು ಅದು ಹೊಡೀತದೆ ಸಗಣಿ ಎಲ್ಲ ಮೈ ಮೇಲೆಲ್ಲ ಆಗುತ್ತೆ ಅಂತ ಫಸ್ಟ್ ಹೋಗಿ ಬಾಲ ಕಟ್ಟೋದು. ಕೆಲವೊಂದು ನಮ್ಮಲ್ಲಿ ಒಂದೇ ಹಸ ಮಾತ್ರ ಕಾಲು ಕಟ್ಟೋದೇ ಇರೋದು, ಬಾಕಿ ಏನು ಕಾಲು ಕಟ್ಟಬೇಕಾಗಿಲ್ಲ. ಎಲ್ಲ ಹಸುಗಳಿಗೆ ಕರು ಬಿಟ್ಟು ಹಾಲು ಹಿಂಡ್ತಿರಲ್ವಾ? ಒಂದೊಂದಕ್ಕೆ ಮಾತ್ರ ಬಿಡೋದು ಬೇಡ, ಒಂದೊಂದಕ್ಕೆ ಕರು ಬೇಕೇ ಬೇಕು. ಅದೇನದು? ಅದು ಒಂದೊಂದು ಹಾಲು ಬಿಟ್ಟು ಕೊಡುತ್ತೆ, ಹಾಗೆ ಕರು ಇಲ್ಲ ಅಂದ್ರೂ ಒಂದೊಂದು ಬಿಡೋದೇ ಇಲ್ಲ. ಆ ಥರ ಇದೆ. ಕರು ಬಿಟ್ಟು ಕೂಡಿಸಿ ಆಮೇಲೆ ಮುಂದೆ ಇಟ್ಕೋಬೇಕಲ್ವಾ? ಹಾಗೆ ಒಂದೊಂದಕ್ಕೆ ಒಂದೊಂದು ಏನು ಬೇಡ ಕರು, ಆಮೇಲೆ ಬಿಟ್ಟರೆ ಸಾಕು ಹಾಲು ಕುಡಿಯೋಕ್ಕೆ. ಕೆಲವೊಂದ್ರದ್ದು ಮಮತೆ ಅಷ್ಟೊಂದು, ಕರು ಇಲ್ದಲೇ ಹಾಲು ಬಿಡೋದಿಲ್ಲ, ನೀವು ಹಾಲು ಕರೆಯೋಕ್ಕೂ ಆಗಲ್ಲಲ್ವಾ? ಹಾಲು ಕರೆಯೋಕ್ಕೂ ಆಗೋದಿಲ್ಲ. ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಎದ್ದಾಳ್ತೀರಿ, ಎಷ್ಟು ಹೊತ್ತಿಗೆ ಈಗ ಹಾಲು ಹಿಂಡ್ಲಿಕ್ಕೆ ಶುರು ಮಾಡ್ಕೊಳ್ತೀರಿ? ನಾವು 3 ಗಂಟೆಗೆ ಎದ್ದೇಳ್ತೀವಿ. 3 ಗಂಟೆಗೆ ಹೋಗಿ ಮತ್ತೆ ಕೊಟ್ಟಿಗೆಯಲ್ಲಿ ಸಗಣಿ ಎಲ್ಲ ತೆಗೆದು ಬಾಲ ಎಲ್ಲ ಕಟ್ಟಿ ಹಾಲು ಕರೆದು ಅಲ್ಲ ಆಗೋಷ್ಟರಲ್ಲಿ ಒಂದು 5:30 ಆಗೋತ್ತಿಗೆ ಹಾಲು ತಗೊಂಡು ಹೋಗಿ ಬರ್ತಾರೆ. ಎಷ್ಟು ವರ್ಷಗಳಿಂದ 3 ಗಂಟೆಗೆ ಎದ್ದಾಳೋದು ರೂಢಿ ಮಾಡ್ಕೊಂಡಿದ್ದೀರಿ? ಸಾಕಲ್ಲಿಂದಲೇ 3 ಗಂಟೆಗೆ ನೆಲಕ್ಕೆ ಸಿಗ್ಬೋದು. ತಕ್ಷಣ ಎಚ್ಚರ ಆಗ್ಬಿಡುತ್ತೆ ಅಲ್ವಾ? ಆಗುತ್ತೆ. ರಾತ್ರಿ ಎಷ್ಟೊತ್ತಿಗೆ ಮಲಿಕೊಳ್ತೀರಿ? ನಾನು ಸ್ವಲ್ಪ ಟಿ ವಿ ಎಲ್ಲ ನೋಡ್ಕೊಂಡು 10 ಗಂಟೆ ಆಗುತ್ತೆ, ಮಕ್ಕಳ ಜೊತೆ ಎಲ್ಲ ಇದು ಮಾಡಿಕೊಂಡು ಅವರು ಮಾತ್ರ ಬೇಗ ಮಲ್ಕೊಡ್ತಾರೆ. ಈಗ ನೀವು 10:30 ಮನಿಕೊಂಡ್ರು 3 ಗಂಟೆಗೆ ಆದರೆ ನಿದ್ದೆ ಸಾಕಾಗೋದಿಲ್ಲ, ಮಧ್ಯಾಹ್ನ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀರಾ ಹೇಗೆ? ಟೈಮ್ ಸಿಕ್ಕಿದ್ರೆ, ಇವಾಗೆಲ್ಲ ಕೆಲಸ ಎಲ್ಲ ಸರ್ ಕಾಪಿಗೊಯ್ಯೋ ಅದು ಇದು ಅಂತ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಹೊತ್ತು ಮಲಗುತ್ತೀವಿ. ಒಳ್ಳೇದು. ಜನ ಹಾಲನ್ನ ಇಷ್ಟಪಟ್ಟು ತೆಗೆದುಕೊಳ್ತಾರಂದ್ರೆ ಗುಣಮಟ್ಟ ಇದೆ ಅಂತ ಅರ್ಥ. ಕೆಲವೊಬ್ರು ಹೇಳ್ತಾರೆ ಹಾಲು ಹಿಂಡುವಾಗ್ಲೇ ಅದರಲ್ಲೇ ನೀರು ಸೇರಿಸಿರ್ತಾರೆ ಅಂತ ಅನ್ಕೊಂಡು, ಗೊತ್ತಾಗ್ಬಿಡುತ್ತೆ ಜನಕ್ಕಲ್ವಾ? ಗೊತ್ತಿಲ್ಲ ಸರ್, ನಮ್ಮ ಹಾಲಿಗೆ ಮಾತ್ರ ಆ ಥರ ಏನು ಯಾರು ಹೇಳ್ತಾ ಇಲ್ಲ. ಇವಾಗ ಪುನಃ ಹಾಲು ಕೇಳೋರೇ ಇರೋರು, ಈಗ ಹಾಲು ಇಲ್ಲ ನಮ್ಮಲ್ಲಿ, ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಬೇಸಿಗೆಯಲ್ಲಿ ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆನೆ ಅಲ್ವಾ? ಅದೇ ಹಸಿವುಲ್ಲು ಕಡಿಮೆ ಇರುತ್ತಲ್ಲ ಅದರಿಂದ. ಮಹಿಳೆಯಾಗಿ ಒಂದು ಮಮತೆಯಿಂದ ಹಸುಗಳ ಸಂಪರ್ಕ ಇಟ್ಕೊಂಡು ಹಾಲನ್ನ ಹಿಂಡ್ತಾದ್ರಿ, ಮತ್ತೆ ನಿಮ್ಮ ಜವಾಬ್ದಾರಿಗಳೇನು ಹಸು ಸಾಕೋದ್ರಲ್ಲಿ? ಈಗ ನಿಮ್ಮ ಯಜಮಾನರು ಕರುಣ್ ಅವರು ಹುಲ್ಲು ಜೋಡಿಸೋದು, ಮತ್ತೆ ಹಸುಗಳನ್ನ ಕಟ್ಟೋದು, ಕಡಸಗಳನ್ನ ಮೇಯಿಸ್ಕೊಂಡು ಬರೋದು, ಇನ್ನು ಹಾಲನ್ನ ಮಾರಾಟ ಮಾಡೋದು, ಆದ್ರೆ ನಿಮ್ದು ಹಾಲು ಹಿಂಡೋದು. ಹಾಲು ಹಿಂಡದಲ್ದಲ್ಲ ಇನ್ನೇನ್ ಕೆಲಸ ಮಾಡ್ತೀರಿ ತಾವು? ಕೆಲಸದವರು ಒಬ್ರು ಇದಾರಲ್ಲ, ಅವ್ರ ಜೊತೆ ನಾನು ಹೋಗ್ಬೇಕು. ಹೋಗ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡ್ಬೇಕು, ಹಸು ತೊಳೆಯೋದು, ಗಂಜಿ ಕೊಡೋದೆಲ್ಲ ನಾನೇ ಮಾಡೋದು. ಹೆಣ್ಮಕ್ಳಿಗೆ ಎಷ್ಟು ಕೊಡ್ಬೇಕು ಏನ್ ಕೊಡ್ಬೇಕಂತ ಗೊತ್ತಿರುತ್ತೆ, ಇಲ್ಲಾಂದ್ರೆ ವ್ಯತ್ಯಾಸ ಆದ್ರೆ ನಷ್ಟ ಅಥವಾ ವ್ಯತ್ಯಾಸ? ಅದೇ ನಾನಿಲ್ಲ ಅಂದ್ರೆ ಒಂದಕ್ಕೆ ಜಾಸ್ತಿ ಆಗುತ್ತೆ, ಒಂದಕ್ಕೆ ಕಡಿಮೆ ಆಗುತ್ತೆ, ಆಗ ಹಾಲು ಕಡಿಮೆ ಆಗುತ್ತೆ, ಅದಕ್ಕೆ ನಾನೇ ಕೊಡೋದು ಗಂಜಿ ಅಲ್ಲ. ಪ್ರಾರಂಭದಲ್ಲಿ ಒಳ್ಳೆ ಹುರುಪಿನಿಂದ ಶುರು ಮಾಡಿದ್ರಿ, 16 ವರ್ಷಗಳ ಕಾಲ ಚೆನ್ನಾಗಿ ಕೆಲಸ ಮಾಡ್ಕೊಂತ ಬಂದಿದ್ರಿ, ಈಗ ಸ್ವಲ್ಪ ಸುಸ್ತು ಅನಿಸುತ್ತೆ ಅಥವಾ ಏನಪ್ಪ ಸ್ವಲ್ಪ ಹೊರೆ ಆಗ್ತಾ ಇದೆ ಅಂತ ಅನ್ಸುತ್ತಲ್ವಾ? ಈಗ ಅನಿಸುತ್ತೆ, ಒಂದೊಂದ್ಸಲಿ ಸಾಕು ಅಂತ ಅನಿಸುತ್ತೆ, ಮತ್ತೆ ಇನ್ನು ಸುಮ್ಮನೆ ಕೂತರು ಆಗೋದಿಲ್ಲ, ದನಗಳನ್ನೆಲ್ಲ ಮಾರಕ್ಕೂ ಬೇಜಾರೆ. ಮಗ ಇದಾರೆ, ಮಗಳು ಇದಾರೆ, ಮಗಳು ಮದುವೆ ಆಗಿ ಹೊರಗಡೆ ಇದಾರೆ, ಮಗ ನಿಮ್ ಜೊತೆಗೆ ಇರೋದ್ರಿಂದ ಈಗ ಸದ್ಯ ಬೇರೆ ಕೆಲಸ ಮಾಡ್ತಾರೆ, ಸೊಸೆ ಮತ್ತು ಮಗ ರೆಡಿ ಆಗ್ಬೇಕು, ಅವ್ರಿಗೂ ಹೇಳ್ತಾ ಇದ್ರೆ ಹೇಗೆ? ಮಗನಿಗೆ ಇಷ್ಟ ಇಲ್ಲ ದನ ಸಾಕೋದಂದ್ರೆ, ಅವರಿಗೆ ಟೈಮು ಸಿಗೋದಿಲ್ಲ, ಹಾಲು ಕರಿಯೋಕ್ಕೂ ಗೊತ್ತಿಲ್ಲ, ಕೊಟ್ಟಿಗೆಗೂ ಹೋಗಿ ಅಭ್ಯಾಸನೇ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಕಲಸೇ ಇಲ್ವಾ ಸಗಣಿ ತೆಗೆದು ಹಾಲು ಹಿಂಡೋದು ಹಾಲು ಮಾರೋದು? ಅವನು SSLC ತನಕ ಓದ್ಬಿಟ್ಟು ಸಾಲ ನಿಲ್ಲಿಸಿದಲ್ಲಿಂದ ಮತ್ತೆ ಒಂದು ಆಟೋ ತೆಗೆದು ಕೊಟ್ಟು ಬಿಟ್ಟು ಅದರಲ್ಲಿ ಆಯ್ತು. ಮತ್ತೆ ನಾವು ಉಲ್ಲಿಗೆ ಹೋಗುವಾಗ ಒಂದೊಂದ್ಸಲಿ ಎಲ್ಲಾದ್ರೂ ಬಂದ್ರೆ ಆಯ್ತು ಅಷ್ಟೇ. ನಿಮ್ಮ ಸೊಸೆ ಇದಾರೆ, ಅವ್ರಿಗೂ ಈಗ ಚಿಕ್ಕ ಮಕ್ಕಳು ಇರೋದ್ರಿಂದ ಅವ್ರನ್ನ ಬೆಳೆಸಿದ ಬಳಿಕ ಅವರು ಸಿದ್ಧರಾಗ್ತಾರಂತ ಅನಿಸ್ತಾ ಇದೆ ನಿಮಗೆ? ಅವಳು ಎಲ್ಲ ಮಾಡ್ತಾಳೆ, ಆದ್ರೆ ಈಗ ಮನೆಯಲ್ಲಿ ಒಬ್ರು ಈಗ ಕೆಲಸ ಇದ್ದೇ ಇರುತ್ತೆ, 2 ಮಕ್ಕಳನ್ನ ಕಟ್ಕೊಂಡು ಕೆಲಸ ಇದೆ ಮನೆಯಲ್ಲಿ. ನಾನು ದನ ಕೆಲಸಕ್ಕೆ ಹೋದ್ರೆ ಮನೆಯಲ್ಲಿ ಆಗ್ಬೇಕಲ್ಲ, ಅದೆಲ್ಲ ಮಾಡ್ಕೊಳ್ತಾರೆ. ಮುಂದೆ ಎಲ್ಲದು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು, ತೀರಾ ಅನಿವಾರ್ಯ ಇದ್ದಾಗ ಇದ್ದಿದ್ದೆ ಏನಾಗುತ್ತೋ ಅದನ್ನ ಸ್ವೀಕರಿಸಬೇಕು. ಆಮೇಲೆ ಕೆಲವೊಂದು ಸಾರಿ ಅನ್ಕೊಂತೀವಿ ನಮ್ಮ ಮಕ್ಕಳು ಬರ್ತಾರೆ ಇಲ್ಲೋ ಅಥವಾ ಅವರು ಕಲ್ತಿಲ್ಲ ಏನಾಗ್ತದೆ ಏನು ಅಂತ. ಅನಿವಾರ್ಯ ಇದ್ದಾಗ ಅವರು ಬರ್ತಾರೆ, ಕಲೀಲಿದ್ರು ಕಲ್ತ್ಕೊಂತಾರೆ. ಇದು ಸಾಕೋದ್ರಿಂದ ನಮ್ಗೆ ಮಕ್ಕಳಿಗೆ ತುಪ್ಪ ಆಗಲಿ ಹಾಲಾಗಲಿ ಒಳ್ಳೆ ಇದ್ರಲ್ಲಿ ಕೊಡ್ಬೋದು. ನಾವು ಮಕ್ಕಳಿಗೆ ಕೊಡೋದಲ್ಲ, ನಮ್ ಮಾಡಿದ ತುಪ್ಪನೇ ಕೊಡೋದು. ಹಣನೂ ಕಂಡಿದಿರಿ, ಚಿನ್ನನೂ ಕಂಡಿದ್ದೀರಿ ಅಲ್ವಾ? ಹಸುಗಳ ಒಂದು ಸಾಕಾಣಿಕೆಯಿಂದ 16 ಅನುಕೂಲಗಳಿದಾವೆ. ನಮ್ಮ ರೈತರು ಅದಕ್ಕಾಗಿ ಹಿಂದಿನಿಂದನೂ ಇಟ್ಕೊಂತ ಬಂದ್ರು. ನೀವು ನೋಡಿ, 1 ಎಕರೆ ತೋಟ ಇದೆ, 2 ಎಕರೆ 80 ಸೆಂಟ್ಸ್ ಖಾಲಿ ಜಾಗ ಇದೆ, ಅಲ್ಲೇ ಹಸುಗಳನ್ನ ಕಟ್ಟಲಿಕ್ಕೆ ಕೊಟ್ಟಿಗೆನ ಮಾಡ್ಕೊಂಡಿದ್ದೀರಿ, ಮತ್ತೆ ನಿಮ್ದಾದ ಒಂದು ವ್ಯವಸ್ಥೆಯಲ್ಲಿ ಒಂಥರ ಸಂತೋಷವಾಗಿ ಅರ್ಥಪೂರ್ಣವಾಗಿ ತೊಡಸ್ಕೊಳ್ತಾ ಹಸು ಸಾಕೋದ್ರಲ್ಲಿ ನೀವು ಅಭಿವೃದ್ಧಿನ ಕಂಡಿದ್ದೀರಿ. ಸಂತೋಷ ಆಯ್ತು ಅಮ್ಮ, ತಮ್ಮ ವಿಚಾರಗಳಿಗೆ ಧನ್ಯವಾದಗಳು, ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. ಸ್ನೇಹಿತರೆ, ಇದುವರೆಗೆ ವಿರಾಜಪೇಟೆ ತಾಲೂಕು RG ಪೆರಂಬಾಡಿ ಗ್ರಾಮದ KK ಕರುಣ ಮತ್ತು ಅವರ ಪತ್ನಿ ವಿಲಾಸಿನಿ ಅವರ ಜೊತೆಗೆ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ನೋಡಿ, ಮನಸ್ಸು ಮಾಡಿದರೆ 1 ಎಕರೆ 4 ಎಕರೆ 16 ಹಸುಗಳನ್ನು ಒಂದೊಂದು ಕುಟುಂಬದವರು ಸಾಕ್ಬೋದು. ಎಷ್ಟೋ ಜನಗಳಿಗೆ 5, 10 ಎಕರೆ 50, 100 ಎಕರೆ ಇದೆ. ಹಸುಗಳ ಸಾಕಾಣಿಕೆಯಿಂದ ಬರೀ ಹೈನು ಪದಾರ್ಥಗಳಲ್ಲೇ ಸಗಣಿ ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಸಿಕ್ಕೇ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ರೈತರು ಮರಿಬಾರದು, ಹಸುಗಳನ್ನು ಸಾಕೋ ಒಂದು ವಿಚಾರದಲ್ಲಿ ಹಿಂದೇಟು ಹಾಕಬಾರದು. ಕೆ ಕೆ ಕರುಣಾ ಅವರ ಸಂಖ್ಯೆ ನಿಮಗಾಗಿ ನೀಡ್ತಿದ್ದೀವಿ, ಮಾತಾಡ್ಬೋದು. 900-84-53-637 900-84-53-637 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಜಾನುವಾರುಗಳ ಪ್ರಾಮುಖ್ಯತೆ ಕುರಿತಂತೆ ಒಂದು ಕೃಷಿ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀವಿ. ಹಾಡಿದ್ದಾರೆ ಬಿ ಎ ಗಣೇಶ್, ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಇರಲಿ ನಿಮ್ಮಲಿ ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು. ಇರಲಿ ನಿಮ್ಮಲಿ ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು. ಕಳೆ ಹುಲ್ಲು ತಿನ್ನುವ ಜೀವಿಗಳು, ಕಳೆ ಹುಲ್ಲು ತಿನ್ನುವ ಜೀವಿಗಳು, ಕಳೆ ಹುಲ್ಲು ತಿನ್ನುವ ಜೀವಿಗಳು, ಕಳೆ ಹುಲ್ಲು ತಿನ್ನುವ ಜೀವಿಗಳು. ಹಸು ಎತ್ತು ಕಸಬಿಗಿಲ್ಲ ಕುತ್ತು, ಹಸು ಎತ್ತು ಕಸಬಿಗಿಲ್ಲ ಕುತ್ತು, ಆಡು ಕುರಿ ಬದುಕಿಗೆ ಕರಿ, ಆಡು ಕುರಿ ಬದುಕಿಗೆ ಕರಿ, ಕೆಮ್ಮೆ ಕೋಣ ಸಿಗುವುದು ಹಣ, ಕೆಮ್ಮೆ ಕೋಣ ಸಿಗುವುದು ಹಣ. ಇರಲಿ ನಿಮ್ಮಲಿ ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು. ರೈತನಿಗೆ ಹೈನು ಪದಾರ್ಥಗಳು, ರೈತನಿಗೆ ಹೈನು ಪದಾರ್ಥಗಳು, ಆರೋಗ್ಯ ವರ್ಧಕಗಳು, ಆರೋಗ್ಯ ವರ್ಧಕಗಳು, ಸಗಣಿ ಕಂಜಲಗಳು, ಸಗಣಿ ಕಂಜಲಗಳು, ಮಣ್ಣಿಗೆ ಪ್ರಚೋದಕಗಳು, ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು. ಸಗಣಿ ಗೊಬ್ಬರ ಮಣ್ಣಿಗೆ ಹಿತಕರ, ಸಗಣಿ ಗೊಬ್ಬರ ಮಣ್ಣಿಗೆ ಹಿತಕರ, ಜೀವಿಗಳಿಗೆ ಆರೋಗ್ಯಕರ, ಜೀವಿಗಳಿಗೆ ಆರೋಗ್ಯಕರ, ಪೈರುಗಳಿಗೆ ಉಪಕಾರ, ಪೈರುಗಳಿಗೆ ಉಪಕಾರ, ಪೈರುಗಳಿಗೆ ಉಪಕಾರ, ಪೈರುಗಳಿಗೆ ಉಪಕಾರ. ಇರಲಿ ನಿಮ್ಮಲಿ ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು. ಸೇರಿಸಿ

ಕಾಡು ಉಳಿಸಿ ನಾಡಿನ ಕಟ್ಟಕು 16ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷೆ ಡಾ ತಿ ತೀರಾರೇಖಾ ವಸಂತ್. ಜುಂಪೆನ ವಿವರ. ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಕನ್ನಡ ಭಾಷೆ ಕಡ್ಡಾಯ ಬಳಕೆ ಕಾನೂನು ಮಾಡಿರುವುದು ಭವಿಷ್ಯದಲ್ಲಿ ಕನ್ನಡ ಬೆಳವಣಿಗೆಗೆ ಪೂರಕ ಆಗಿದ್ದು ಕಾಯ್ದೆಗೆ ರಾಜ್ಯಪಾಲರು ಒಪ್ಪಿಗೆ ಸಹ ಸಿಕ್ಕಿಟ್ಟುತ್ತ ಶಾಸಕ ಕೆಜಿ ಬೋಪಯ್ಯ ತಿಳಿಸಿದರು. ಗೋಣಿಕೊಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಆಟದ ಬಾಣೆ ಮಾಡಿರುವ ಡಾಕ್ಟರ್ ಎಂಪಿ ನಾಣಮಯ್ಯ ಸಭೆ ಮಂಟಪ ಐಮಾ ಮುತ್ತಣ್ಣ ವೇದಿಕೆಯಲ್ಲಿ ನಿನ್ನೆ ಆಯೋಜಿಸಿದ 16ನೇ ವರ್ಷದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಡು ಕೊಡಗಿನ ಜೀವದ್ರವ್ಯದ ಮೂಲ ಕೇಂದ್ರ ಆಗಿರುವುದರಿಂದ ಕಾಡು ಉಳಿಸಿಕೊಂಡು ನಾಡು ಕಟ್ಟಕು ತೆಳುವ ಹಿಂದಿನವರ ಚಿಂತನೆಗೆ ಗೌರವ ಕೊಡಕುತ್ತ 16ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷೆ ಡಾ ತೀತೀರ ವಸಂತ್ ಅವರು ಹೇಳಿದರು. ಸೋಲಾರ್ ಬೇಲಿ ಕಂದಕ ನಿರ್ಮಾಣದ ಮಾನವ ವನ್ಯ ಪ್ರಾಣಿ ಸಂಘರ್ಷಕ್ಕೆ ಪರಿಹಾರ ಸಾಧ್ಯ ಇಲ್ಲ. ಅಧಿಕಾರಿಗ ಜನಪ್ರತಿನಿಧಿಗ ಸಾರ್ವಜನಿಕರು ಒಟ್ಟಾಗಿ ಅರಣ್ಯದಲ್ಲಿ ಪ್ರಾಣಿಗಳಿಗೆ ಆಹಾರ ಉತ್ಪಾದನೆಯನ್ನು ಪ್ರಕೃತಿ ಕಾಯ್ದುಕೊಳ್ಳುವ ಚಿಂತನೆಯಾಗುಟ್ಟು ಇದು ಜೀವಪರ ಮತ್ತೆ ಜೀವನಪರ ಕಾರ್ಯಕ್ಕೆ ನಾಂದ್ಯಾದ್ಯತ ಹೇಳಿದವು. ಗಾಳಿಬೀಡು ಯುವಕ ಸಂಘದ ಗಾಳಿಬೀಡಿನ ಪ್ರೌಢಶಾಲಾ ಆಟದ ಬಾಣಿಯಲ್ಲಿ ಆಯೋಜನೆಯಾಗಿದ್ದ ಜೆಸಿಸಿಎಲ್ ಪಂದ್ಯಾಟಕ್ಕೆ ಚಾಲನೆ ಕೊಟ್ಟವು. ಇದೇ ಸಮಯದಲ್ಲಿ ಗಾಳಿಬೀಡು ಗ್ರಾಮ ಪಂಚಾಯಿತಿ ಪಿಡಿಒ ಶಶಿಕಿರಣ್ ಮಾತನಾಡಿ, ಪಂದ್ಯಾಟನ ಶಿಸ್ತುಬದ್ದವಾಗಿ ಆಯೋಜಿಸಿದ್ದು ಕ್ರೀಡೆಗಾಗಿ ಪಂಚಾಯಿತಿ ವತಿಯಿಂದ 5,000 ರೂಪಾಯಿ ಕೊಡುಗೆ ನಿರ್ಧಾರ ಮಾಡಿರುವುದು ತಿಳಿಸಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಎಲ್ಲರನ್ನ ಸಮಾನವಾಗಿ ಸ್ವೀಕರಿಸುತ್ತ ಹೇಳಿದವು. ಪ್ರೌಢಶಾಲಿನ ಮುಖ್ಯ ಶಿಕ್ಷಕಿ ದೇವಮ್ಮ ಮಾತಾಡಿ, ಸುಂದರ ಪರಿಸರಲ್ಲಿ ಕ್ರೀಡಾಕೂಟ ಆಯೋಜನೆ ಆಗಿರುವುದು ಸಂತೋಷ. ಪಂದ್ಯಾಟಕ್ಕಾಗಿ ಗ್ರಾಮದ ಯುವಕರು ಕಷ್ಟಪಟ್ಟಳು. ಇಂಥ ಕ್ರೀಡಾಕೂಟ ಎಡೆಬಿಡದೆ ನಡೆಯಕುತ್ತ ಹೇಳಿದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಾರ್ಚ್ ತಿಂಗಳಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ಮಾರ್ಚ್ 7ರಂದು ಗೋಣಿಕೊಪ್ಪ, ಮಾರ್ಚ್ 14ರಂದು ಕುಶಾಲನಗರ, ಮಾರ್ಚ್ 17ರಂದು ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ, ಮಾರ್ಚ್ 21ರಂದು ಸೋಮಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲ್ಯಾಪೋಸ್ಕೋಪಿಕ್ ಚಿಕಿತ್ಸೆ ನಡೆದಿದೆ. ಮಾರ್ಚ್ 15ರಂದು ಚೆಟ್ಟಳ್ಳಿ, ಮಾರ್ಚ್ 18ರಂದು ಮಾದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಟ್ಯುಬೆಕ್ಟಮಿ ಚಿಕಿತ್ಸೆ ನಡೆದಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆಎಂ ಸತೀಶ್ ಕುಮಾರ್ ಅವರು ತಿಳಿಸಿದರು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕೂಡಿಕೂಟಲ್ಲಿ ನಶಾ ಮುಕ್ತ ಭಾರತ ಅಭಿಯಾನ ಜಂಬರನ ಕೊಡಗು ಜಿಲ್ಲೆಯಾದ್ಯಂತ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸುವ ಸಲುವಾಗಿ ನಿನ್ನೆ ಮಡಿಕೇರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಂಬರನ ಹಮ್ಮಿಕೊಂಡಿದ್ದು ಜಂಬರನ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ವಿಮಲಾವು ಉದ್ಘಾಟಿಸಿದರು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಿ ಮಾಳ ಅವರು ಕುಶಾಲನಗರ ಮತ್ತು ವಿರಾಜಪೇಟೆಯಲ್ಲಿ ನ್ಯಾಯಾಲಯದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ, ಹಂಗೆ ಸೋಮರ್ಪೇಟೆಗೆ ವಕೀಲರ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದವು. ಇದೇ ಸಮಯದಲ್ಲಿ ಕುಶಾಲನಗರಲ್ಲಿ ಮಾತನಾಡಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ ಅವರು, ಪ್ರತಿಯೊಬ್ಬರಿಗೂ ನ್ಯಾಯ ಕೈಗೆ ಸಿಕ್ಕುವಂಗೆ ಹಾಕು, ಆ ನಿಟ್ಟಿನಲ್ಲಿ ಕುಶಾಲನಗರ ಮುಖ್ಯ ಕೇಂದ್ರದಲ್ಲಿ ನ್ಯಾಯಾಲಯ ಸಂಕೀರ್ಣ ಮಾಡುತ್ತಿರುವುದು ಸಾರ್ವಜನಿಕರಿಗೆ ಅನುಕೂಲ ಆದೆ, ಪ್ರಜಾಪ್ರಭುತ್ವ ನ್ಯಾಯ ಎಲ್ಲವಕ್ಕೂ ಸಿಕ್ಕುವಂಗೆ ಹಾಕು, ಆ ನಿಟ್ಟಿನಲ್ಲಿ ಉತ್ತಮ ಕಟ್ಟಡ ನಿರ್ಮಾಣ ಆಗಲಿತ ಆಶಿಸಿದವು. ಕುಶಾಲನಗರಲ್ಲಿ ನ್ಯಾಯಾಲಯಕ್ಕೆ ಭದ್ರ ಕಟ್ಟಡ ನಿರ್ಮಾಣ ಆದ್ಯತೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ಜಿಲ್ಲಾ ನ್ಯಾಯಾಂಗ ಮತ್ತು ಲೋಕೋಪಯೋಗಿ ಇಲಾಖೆ ಮತ್ತು ಕುಶಾಲನಗರ ವಕೀಲರ ಸಂಘದ ನೇತೃತ್ವದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡಕ್ಕೆ ನಿನ್ನೆ ಭೂಮಿ ಪೂಜೆ ಮಾಡಿ ಮಾತನಾಡಿದವು. ಮಾರ್ಚ್ 7ರಂದು ನೆಲ್ಜಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಕುಂಬ್ಯಾರು ಕಲ್ಲಡಚ ಜಾತ್ರೆ ನಡೆದಿದೆ. ಅಂದು ಬೆಳಗ್ಗೆ 6 ಗಂಟೆಗೆ ಬೆಳಗಿನ ಪೂಜೆ, 9:30ಗೆ ಭಕ್ತರ ತುಲಾಭಾರ ಸೇವೆ ಎತ್ತಾಟ ಮತ್ತು ಭಕ್ತರ ಸೇವಾ ಪೂಜೆ, ಮಧ್ಯಾಹ್ನ 12ರವರೆಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿತರಣೆ, ಮಧ್ಯಾಹ್ನ 1ಗಂಟೆಗೆ ಅನ್ನದಾನ, ಮಧ್ಯಾಹ್ನ 2ಗಂಟೆ ಮೇಲೆ ದೇವರ ಬಲಿ ನೃತ್ಯ ನಡೆದಿದೆ. ಶ್ರೀ ಇಗ್ಗುತಪ್ಪ ದೇವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಪ್ರಸಾದನ ಸ್ವೀಕರಿಸುತ್ತ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಕೇಳಿಕೊಂಡಳು. ಸೋಮರ್ಪೇಟೆಯಲ್ಲಿ ವಕೀಲರ ಭವನ ಕಟ್ಟಡ ನಿರ್ಮಾಣಕ್ಕೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಜಿಲ್ಲಾ ನ್ಯಾಯಾಂಗ ಲೋಪಯೋಗಿ ಇಲಾಖೆ ಸೋಮರ್ಪೇಟೆ ವಕೀಲರ ಸಂಘದ ಆಶ್ರಯದಲ್ಲಿ ನ್ಯಾಯಾಲಯದ ಸಭಾ ಬಡಲಿ ಜಂಬಾರ ನಡೆದಿತು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ನೆಲಜಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ವಾರ್ಷಿಕ ಕುಂಬ್ಯಾರು ಕಲ್ಲಾರ್ಚ ಹಬ್ಬ ಇದೇ 7ರಂದು ಮಂಗಳವಾರ ನಡೆಯಲಿದೆ. ಅಂದು ಬೆಳಗ್ಗೆ 9:30ಗೆ ಭಕ್ತರ ತುಲಾಭಾರ ಸೇವೆ, ಎತ್ತು ಪೋರಾಟ, ಭಕ್ತಾದಿಗಳ ಸೇವಾ ಪೂಜೆ, ಮಧ್ಯಾಹ್ನ 12:30ಗೆ ಮಹಾಮಂಗಳಾರತಿ, 1 ಗಂಟೆಗೆ ಅನ್ನದಾನ, 2 ಗಂಟೆಯ ನಂತರ ದೇವರ ನೃತ್ಯ ಬಲಿ ನಡೆಯಲಿದೆ. ತುಲಾಭಾರ ಸೇವೆ ಮಾಡಲು ಇಚ್ಛಿಸುವವರು ಸಂಪರ್ಕಿಸಿ ಬದ್ದಂಚಿಟ್ಟಿನ ನಾಣಯ್ಯ 9482980493 ಅಥವಾ ಮುಕ್ಕಾಟಿನ ವಿನಯ 9449554997. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ನೆಲಜಿ ಶ್ರೀ ಗುತಪ್ಪ ದೇವಾಲಯದ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಇಷ್ಟವನ್ನು ಇಮ್ಮಡಿಗೊಳಿಸಲು ಇರಿಟಿಗೆ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ ಶೋರೂಮ್ ಉದ್ಘಾಟನೆ ಮಾರ್ಚ್ 5ರಂದು ಬೆಳಗ್ಗೆ 10 ಗಂಟೆಗೆ ಇಮ್ಯಾನುವಲ್ ಸಿಲ್ಕ್ಸ್ ಮೇನ್ ರೋಡ್ ಇರಿಟಿ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. 2000 ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾವೇರಿ ಪೊಮ್ಮಕ್ಕಡ ಕೂಟ ಗೋಣಿಗೊಪ್ಪ ಇಂಗಡ ಆದರೆ ಮೀನ್ಯಾರು ನಮ್ಮೆ ಇದೆ. March 19 ನಾರಾಚ ಪಳಕ 9:30 ಪೊನ್ನಂಪೇಟೆ ಕೊಡ ಸಮಾಜದ ನಡಪ ನಮ್ಮೆರ ಮಾರಿಪತ್ತು ತರಾವರಿ ತೀನಿ ಮೇಳ ಮಾರಾಟ ಮೇಳ ಪೊಮ್ಮಕ್ಕ ಆಟಪಾಟು ಪೈಪೋಟಿ ವಾಲಗತಾಟು ಪೈಪೋಟಿ ಹೂ ಅಲಂಕಾರ ರ್ಯಾಂಪ್ ವಾಕ್ ಅಲತೆ ಪಲತರ ಸಾಂಸ್ಕೃತಿಕ ಕಾರ್ಬಾರಿ ಏರ್ಪಡುತ್ತಿದೆ. ತೀನಿ ಮೇಳ ಪಿಂಜ ಮಾರಾಟ ಮೇಳಕ್ಕ ಪೊಮ್ಮಕ್ಕ ಪೆದ ನೋಂದಣಿ ಮಾಡಿ ಉಂಡು. ಅದರ ವಿವರ ಪಿಂಜ ಪೆದ ನೋಂದಣಿ ಮಾಡಿಯೋಕ್ಕೆ ಸಂಪರ್ಕ ಚಿಡಿ ಅಧ್ಯಕ್ಷಿಣಿ ಕೊಟ್ಟಂಗಡ ವಿಜುದೇವಯ್ಯ, ಅಡ್ಡೆಂಗಡ ಸವಿತಾ ನಂಜಪ್ಪ, ನೆಲ್ಲಮಕ್ಕಡ ಪ್ರತಿಷ್ಠಾ ಮಾದಯ್ಯ. ಮೊಬೈಲ್ ನಂಬರ್ 9480650834803045 ಇಲ್ಲಿ 9448547530. ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣ ಹತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ ಆಚೆಯಡ ಗಗನ್ ಗಣಪತಿ ನಿರ್ದೇಶನ ಹತ್ರ, ಪಟ್ಟೋಲೆ ಪಳಮೆಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ ಬೋರೆ ಬೋರೆ ಜಾಗತ್ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಇದಕ್ಕ ಇದೇ ಏಳಾಂಗ ಚೌವಾಚೆ ಚೇರಂಬಾಣೆ ಕೊಡವ ಸಮಾಜತ್ ಪೊಲಾಕ 11 ಮಜ್ಜನ ದಂಡ ವೈಪತ 5 ಪಿಂಜ ಬೈಟ್ 7 ಗಂಟೆಕ್ ಇದೇ ಎಟ್ಟಾಂಗ 14 ಕಾನೂರು ಮಹಿಳಾ ಸಮಾಜತ್ ವೈಪತ್ 5 ಪಿಂಜ ಬೈಟ್ 7 ಗಂಟೆಕ್ ಪ್ರದರ್ಶನ ಕಾಂಬ ಟಿಕೆಟ್ ಪ್ರದರ್ಶನ ಜಾಗತ್ಲೆ ಕಟ್ಟುವ ಮಾಜನೆಲ್ಲ ಬಂದು ಸಿನಿಮಾ ನೋಟಿಯಿಂದ ಕಟ್ಟಣಿತ್ ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಉತ್ತಮ ಆರೋಗ್ಯಕ್ಕೆ ಉತ್ತಮ ಅಡುಗೆ ಎಣ್ಣೆ. ಕುಶಾಲನಗರ ಸಮೀಪ ಗುಡ್ಡೆ ಹೊಸೂರಿನ ಹಾರಂಗಿ ಡ್ಯಾಂ ರಸ್ತೆಯಲ್ಲಿ ಆರಂಭಗೊಂಡಿರುವ ಶ್ರೀ ಮಂಜುನಾಥೇಶ್ವರ ಆಯಿಲ್ ಮಿಲ್ನ ಹಳ್ಳಿಕರ್ ತೈಲ ಬ್ರ್ಯಾಂಡ್ ಉತ್ಪನ್ನಗಳನ್ನು ಬಳಸಿ. ಮರದ ಗಾಣದಿಂದ ತೆಗೆದಿರುವ ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ, ಇನ್ನಿತರ ಎಣ್ಣೆ ಲಭ್ಯ. ನಿಮ್ಮೆದುರೆ ಗಾಣದಿಂದ ಎಣ್ಣೆ ತೆಗೆಯಲಾಗುವುದು. ಸಂಪರ್ಕಿಸಿ ಮೊಬೈಲ್ 9741-748-104. ಯುಗಾದಿ ಹಬ್ಬದ ಸಂಭ್ರಮಕ್ಕೆ ವರ್ಣರಂಜಿತ ಬಟ್ಟೆಗಳು 5-50% ಕಡಿತದೊಂದಿಗೆ ಈ ಆಫರ್ March 26 ಖರೀದಿಗಾಗಿ ಬನ್ನಿ PSR ಸಿಲ್ಕ್ ಸೈನ್ಸ್ ಸ್ಯಾರೀಸ್ ಮೈಸೂರು ಮತ್ತು ಮಂಗಳೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ, ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ಜಾಹೀರಾತುಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೆಂಡುಳ ಕುಂಜೀರ ಗಿರೀಶ್ ಭೀಮಯ್ಯ. ಸುದ್ದಿರ ವಿವರ: ಭಾಷೆ, ಕಲೆ, ಸಂಸ್ಕೃತಿ, ಆಚಾರ ವಿಚಾರ ಅನಾವರಣತ್ರ ಆದ ಮೇಲೆ 16ನೇ ಕೊಡಗು ಜಿಲ್ಲಾ ಸಾಹಿತ್ಯ ಕನ್ನಡ ಸಮ್ಮೇಳನಕ್ಕೆ ನಿನ್ನಾಂದು ಚಿನಿಯಾಚೆ ಚಾಲನೆ ಕೊಡ್ತತ್ತು. ಡಾಕ್ಟರ್ PM ನಾನಮಯ್ಯ ಸಭಾಬಾಡೆ ಪಿಂಜ ಐಮಾ ಮುತ್ತಣ್ಣ ವೇದಿಕೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಶಾಸಕ KG ಬೋಪಯ್ಯ ಅವು ಬೊಳಚೆ ಬೆಚಿತು ಉದ್ಘಾಟನೆ ಮಾಡಿಸಿ. ಅಲ್ಲಿಂದ ತಕ್ಕ ಪರಂದಾವು ರಾಜ್ಯ ಸರ್ಕಾರ ಕನ್ನಡ ಪೋಷಣೆಗೆ ಕಾಯ್ದೆ ಮಾಡಿತ್ತು. ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಕನ್ನಡ ಬಳಕೆ ಕಡ್ಡಾಯ ಕಾನೂನು ಮಾಡಿದ್ದು ಭವಿಷ್ಯತ್ ಕನ್ನಡ ಪೋಷಣೆಗೆ ನಾಂದಿ ಆಪ ಅಂದು ಅಣ್ಣಚಿ. ಕೊರವು ಕಾರ್ಯಕ್ಕೆ ವಹಿಸೋಣಂತ ಡಾಕ್ಟರ್ ತೀತಿರ ರೇಖಾ ವಸಂತ ಹಿಂಗ ತಕ್ಕ ಬರೆಯೊಂಜಿ. ಕಾಡು ಕೊಡಗರ ಜೀವನಾಡಿರ ಮೂಲ ಕೇಂದ್ರ, ಕಾಡು ಉಳ್ತಿಯಂಡು ನಾಡು ಕಟ್ಟೋಣ ಒಂದು ಅಣಚಿ. ಅಲ್ಲತೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರನ್ನೂ ಒಂದು ಕೂಡೋ ಮಾತೃಸಂಸ್ಥೆ ಆಯ್ತುಂಡು. ಇದು ಕೊಡಗರ ಕನ್ನಡ ಸಾಹಿತ್ಯ ಪರಿಷತ್ರ ವಿಶೇಷ ಬಲ ಪಿಂಜ ಜವಾಬ್ದಾರಿ ಎಂದು ಅವು ಅಣಚಿ. ಕೊಡಗು ಜಿಲ್ಲೆಯ ಕಾಫಿ ತೋಟತ್ತು ಪಿಂಜ ಬೋರೆ ಕೆಲಸತ್ತು ಅಕ್ರಮ ಬಾಂಗ್ಲಾದೇಶೀಯ ಕೆಲಸ ಮಾಡ್ಯನುಂಡು. ಪೇರ್ತು ಜನ ನಕಲಿ ದಾಖಲೆ ಸೃಷ್ಟಿ ಮಾಡ್ಯಂಡು ಕ್ರಿಮಿನಲ್ ಕೇಸ್ ಮಾಡ್ಯನುಂಡು. ಇಂಗಳ ಪತ್ತೆ ಮಾಡಿತ್ತು, ಕಾನೂನು ಕ್ರಮ ಅಡ್ತೋಣು ಒಂದು ವರತ ಮಾಡಿತ್ತು. ಸೋಮಾರಪೇಟೆ ಕೊಡಗು ಸುರಕ್ಷಾ ಸಮಿತಿ ಪ್ರತಿಭಟನೆ ಮಾಡಿಸಿ. ಅಲ್ಲಿಂದ ತಹಶೀಲ್ದಾರ್ ನರಗುಂದ ಅಯ್ಯಂಗಡ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಕಾಗದ ಕೊಡ್ತತ್ತು. ಕೊಡಗು ಜಿಲ್ಲೆಯಲ್ಲಿ ವಾಸ ಮಾಡಿಯುಳ್ಳ ಪ್ರವರ್ಗ ಒಂದಂಗ ಕೂಡ್ನ ಅಲೆಮಾರಿ ಪಿಂಜ ಅರೆ ಅಲೆಮಾರಿ ಜನಾಂಗಕ್ಕೆ ಮನೆ ಕಟ್ಟಿ ಕೊಡಪಕ್ಕೆ ಮನೆ ಇಲ್ಲತವು ಅರ್ಜಿ ಕೊಡ್ಕೋಲು. ಅರ್ಜಿ ಕೊಡಪಕ್ಕೆ ಮಾರ್ಚ್ 15 ಆಖಿರಿ ದಿನ ಆಯ್ತುಂಡ್. ಇದನ್ನು ಸಂಬಂಧಪಟ್ಟ ಅರ್ಜಿನ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಡಿಕೇರಿ ಅಲ್ಲತೆ ತಾಲೂಕ್ ಹಿಂದುಳಿದ ವರ್ಗತರ ಕಲ್ಯಾಣ ಅಧಿಕಾರಿಯಾದ ಕಚೇರಿಯಲ್ಲಿ ಪಡಂದೋಲು ಒಂದು ಪ್ರಕಟಣೆ ಅರಿಚಿಟ್ಟಿತ್ತು. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8 ಜಿಲ್ಲಾಧಿಕಾರಿ ಕಚೇರಿ ವೇದಿಕೆ ಕೊಡವ ಪೊಂಗಡ ಸಬಲೀಕರಣಕ್ಕೆ ವರಾತ ಮಾಡಿತು. ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದ ನೆಲೆ ಹಕ್ಕೊತ್ತಾಯ ಮಂಡನೆ ಮಾಡುವ ಅಂದು ಸಿಎನ್ಸಿ ಅಧ್ಯಕ್ಷ ಎನ್ ಯು ನಾಚಪ್ಪ ಅವು ಅಣಚಿ ಪತ್ರಿಕಾ ಪ್ರಕಟಣೆಯಲ್ಲಿ ತಕ್ಕ ಬರಂದಾವು. ಭಾರಿ ಸೂಕ್ಷ್ಮ ಕೊಡವ ಬುಡಕಟ್ಟು ಜನಾಂಗತ್ರ ಪೊಂಗಕ್ಕೆ ಸಂವಿಧಾನ ದತ್ತವನ್ನು ಹಕ್ಕು ಕೊಡ್ಕೊಂಡು ಸ್ವಾಯತ್ತ ಕೊಡವ ಲ್ಯಾಂಡ್ ಘೋಷಣೆ ಮಾಡೊಂಡು ನೆಲ ಜಲ ಭಾಷೆ ಸಂಸ್ಕೃತಿ ಪದ್ಧತಿ ಪರಂಪರೆ ಆರ್ಥಿಕ ಪಿಂಗ ರಾಜಕೀಯ ಸ್ವಂತ ನಿರ್ಣಯತ್ರ ಹಕ್ಕು ಕೊಡ್ಕೊಂಡು ಕೊಡವಡ ಜನ್ಮಸಿದ್ಧ ಹಕ್ಕಿನ ತೋಕು ಬೆಚ್ಚೋಕು ವಿನಾಯಿತಿನ ಶಾಶ್ವತ ಮಾಡೊಂಡು ಇಂಡಾದ ಮೇಲೆ ಆಡಳಿತ ವ್ಯವಸ್ಥೆ